ನಡೆಸುವಂತಹ ಯಾವ ಎಲ್ಲಿವರೆಗೆ ಈ ದೇಹದ ಒಳಗೆ ಉಸಿರಾಟ ಸತ್ಯವಾಗಿರುತ್ತೋ ಅಲ್ಲಿವರೆಗೆ ಜಗತ್ತು ಸತ್ಯ, ಮಾಯೆ ನಿತ್ಯ ಎಂಬುದು ಸತ್ಯ ಅನ್ನೋದನ್ನೇ ಈ ಹಾಡು ನಿರೂಪಿಸುತ್ತದೆ ಅಂತಂದ್ರೆ, ಅದೇ ಉಸಿರಾಟ ಇಲ್ಲಿ ವಿಜಯದಾಸರು ಪವಮಾನನೇ ಜಗದ ಪ್ರಾಣ ಅಂತ ಹಾಡ್ತಾ ಇದ್ದಾರೆ. ಕೇಳಿ ಪವಮಾನ ಸಾಹಿತ್ಯದಲ್ಲಿ ಸುಮಾರು 1300 ಹಾಡುಗಳನ್ನು ನಾನು ಮಾಡಿದ್ದೀನಿ ಇಲ್ಲಿವರೆಗೆ ನನ್ನ ಸಂಗೀತ ಸಂಯೋಜನೆಯಲ್ಲಿ. ಆದರೆ ಬಹಳಷ್ಟು ಜನ ಈ ಹಾಡನ್ನೇ ಕೇಳ್ತಾರೆ. ಬಹಳಷ್ಟು ಒಳ್ಳೆ ಹಾಡುಗಳಿದೆ ನಾನು ಹಾಡಿರೋದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವು ಒಳ್ಳೆ ಸಾಹಿತ್ಯದ ಹಾಡುಗಳು ಬಾರದೇ ನೀವು ಕೇಳದೇ ಇರುವಂತಹ ಹಾಡುಗಳನ್ನು ನೀವು ಒಂದ್ಸರ್ತಿ ಕೇಳಿದ್ರೆ ಮತ್ತೆ ಕೇಳೋಣ ಅಂತ ಅನಿಸ್ತದೆ. ಆ ದೃಷ್ಟಿಯಿಂದ ನಾವು ಕೆಲವು ಇಲ್ಲಿ MP3 ತಂದಿದ್ದೀವಿ. ಯಾರಿಗಾದ್ರೂ ಬೇಕಾದ್ರೆ ಕಾರ್ಯಕ್ರಮದ ಬಳಿಕ ತೆಗೆದುಕೊಳ್ಬೋದು. ಒಂದೊಂದು MP3 100 ಮೇಲೆ ಇದೆ ಹಾಡಿನ ನಂಬರ್ಸ್. More than 100 ಸಾಂಗ್ಸ್ ಇನ್ ಈಚ್ MP3. ನಮ್ಮ ಉದ್ದೇಶ ಇದು ಹಣ ಮಾಡೋದಲ್ಲ, ನಿಮಗೆ ಹಾಡುಗಳು ತಲುಪಬೇಕು. ಮಹಾಲಕ್ಷ್ಮಿ ಹೇಗೆ ಬರ್ತಾಳೆ. ಅತಿವರುಷದೆ ಹಿತದಿ ತನ್ನ ಪತಿಯ ಸಹಿತಾಗಿ ಅತಿವರುಷದೆ ಹಿತದಿ ತನ್ನ ಪತಿಯ ಸಹಿತಾಗಿ ವಾಣಿ ನೋಟದಿಂದ ಭಕ್ತಯ್ಯ ಬರವ ಕೊಡುತ್ತಲೀ ವಾಣಿ ನೋಟದಿಂದ ಭಕ್ತಯ್ಯ ಬರವ ಕೊಡುತ್ತಲೀ ಭಾಗ್ಯದ ಲಕ್ಷ್ಮಿ ಲಕ್ಷ್ಮೀ ಮಂದಳೋಡೆ ಆ ನಾರಾಯಣ ಅಚ್ಯುತ ಅನಂತ ಆದಿಕೇಶವ ಇನ್ನು ಎರಡು ಗೀತೆಗಳೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸರೋವರ ಅಮೃತದ ನೀರು ಅದನ್ನು ಈ ಸರೋವರದಲ್ಲಿ ತುಂಬಿದ್ದಾರೆ. ಮತ್ತೆ ಆ ಅಮೃತ ಸರೋವರದಲ್ಲಿ ಸಂಚಾರ ಮಾಡಲಿಕ್ಕೆ ಹಂಸಗಳು ಬೇಕಲ್ಲವಾ? ಎಲ್ಲಿಂದ ಬಂತು ಹಂಸಗಳಂದ್ರೆ, ನಿಮ್ಮ ಮನಸ್ಸು ಒಂದೊಂದು ಮನಸ್ಸು ಒಂದು ಮಾನಸ ಹಂಸಗಳಾಗಿ, ಆ ಮಾನಸ ಹಂಸಗಳು ಈ ಮಾನಸ ಸರೋವರದಲ್ಲಿ ತುಂಬಾ ಸಂತೋಷದಿಂದ ಸಂಚಾರ ಮಾಡ್ತಾ ಇದ್ದವು. ಸೊ ಈ ವಿಧವಾಗಿ ಇಲ್ಲಿ ಪುತ್ತಿಗೆ ಸ್ವಾಮಿಗಳವರ ಕಂಡ ಕನಸಿನಲ್ಲಿ ಅವರು ಅನೇಕ ವಿಧವಾದ ವಿಷಯಗಳನ್ನು ಕನಸಿನಲ್ಲಿ ನೋಡಿದ್ದಾರೆ. ಇದು ಒಂದು ಸಂಗೀತ ಸೇವೆ, ಈ ವಿಧವಾಗಿ ಭಗವಂತನ ಸೇವಾ ರೂಪಕವಾಗಿ ಸುಂದರವಾಗಿ ನಡೆಯಬೇಕನ್ನೋದು ಅವರ ಒಂದು ಕನಸಾಗಿತ್ತು. ಆ ಕನಸು ಇವತ್ತು ರೂಪುಗೊಂಡಿದೆ. ಅದ್ಭುತವಾದಂತಹ ಈ ಸಂಗೀತದಿಂದ ನಮ್ಮೆಲ್ಲರನ್ನು ತನ್ಮಯ ಮಾಡಿದ್ದಾರೆ. ಅವರಿಗೆ ಎಲ್ಲರಿಗೂ ಅನಂತ ಅನಂತ ಅಭಿವಾದಗಳು. ಅವರೆಲ್ಲರಿಗೂ ಕೂಡ ದೀರ್ಘ ಆಯುಷ್ ಆಯುರ ಆರೋಗ್ಯಗಳನ್ನು ಕೊಟ್ಟು ಅವರನ್ನು ಕಾಪಾಡಬೇಕು. ಇಂತಹ ಸೇವೆಗಳು ಅನೇಕ ಸೇವೆಗಳು ಅವರಿಂದ ನಡೆಸಬೇಕಂತ ಹೇಳಿ ಮನಸಾ ಪ್ರಾರ್ಥನೆ ಮಾಡುತ್ತಾ ಈ ಎರಡು ಮಾತುಗಳನ್ನು ಮುಗಿಸ್ತಾರೆ. yet, and he's available for workshops or one-to-one learning. So if you're interested. ధ్రీపతిరేవ చ జనార్దన పద్మనాభో వెంకటాచలవాసన సృష్టికర్త జగన్నాథో మాధవ భట్ట.